ಈ ಮಳೆ ನೀರಿನ ಕೊಯ್ಲಿನ ಒಂದು ಪ್ರಾಮುಖ್ಯತೆ ಏನು, ಯಾಕಾಗಿ ನಾವು ಮಳೆ ನೀರಿನ ಕೊಯ್ಲನ್ನ ಮಾಡಬೇಕು, ನೀರಿನ ಸಂರಕ್ಷಣೆ ಮಾಡುವಂತಹದ್ದು, ನೀರಿನ ಮಿತ ಬಳಕೆ ಮಾಡುವಂತಹದ್ದು ಹಾಗೂ ಸದುಪಯೋಗ ಪಡಿಸುವಂತಹದ್ದು, ಇದರ ಒಂದು ಪ್ರಾಮುಖ್ಯತೆ ಏನು, ಈ ಎಲ್ಲ ವಿಚಾರದ ಬಗ್ಗೆ ಇವತ್ತು ನಾವು ಮಾತನಾಡಬೇಕಾಗಿದೆ. ಮೊದಲನೇದಾಗಿ ಈ ಜಲ ಸಂರಕ್ಷಣೆ ಅಂದ್ರೆ ಏನು, ಅದರ ಒಂದು ಪ್ರಾಮುಖ್ಯತೆ ಏನು ಅಂತ ಹೇಳ್ತೀರಿ? ನಮ್ಮ ಭಾರತದಲ್ಲಿ ನಾವು ಜಲ ಸಂರಕ್ಷಣೆ ಅನ್ನೋದನ್ನ ಒಂದು ಸಮಷ್ಟಿ ದೃಷ್ಟಿಯಿಂದ ಆಲೋಚನೆ ಮಾಡಬೇಕಾಗಿದೆ. ನಮ್ಮಲ್ಲಿರುವ ನದಿ, ತೊರೆ, ಗಿಡ, ಹೊಳ್ಳ, ಮದಕ, ಈ ಎಲ್ಲವನ್ನು ಒಟ್ಟು ಮಾಡಿ ನಮ್ಗೆ ಎಷ್ಟು ನೀರಿದೆ, ಎಷ್ಟು ತೊರೆಗಳಿದೆ, ಎಷ್ಟು ನದಿಗಳಿದೆ, ಇದನ್ನು ಸರ್ಕಾರ ಲೆಕ್ಕ ಮಾಡ್ತದೆ ಪ್ರತಿ ವರ್ಷ. ಅದೊಂದು ಆನ್ಯುವಲ್ ಬಜೆಟ್ ಮತ್ತು ಸ್ಟೇಟ್ ಬಜೆಟ್ ಅಂತಲೂ ವಾಟರ್ ಬಜೆಟ್ ಅಂತಲೇ ಮಾಡ್ತಾರೆ. ಜನರಿಗೆ ಎಷ್ಟು ನೀರು ಕೊಡಬೇಕು, ಇಷ್ಟು ನೀರಿದ್ರೆ ನಮ್ಮಲ್ಲಿ ನಾವು ಎಷ್ಟು ನೀರು ಕೊಡಬೇಕು, ಎಷ್ಟು ಅಂತರ್ಜಲ ಮಟ್ಟವನ್ನು ನಾವು ಕಸಿಬೋದು, ಈ ರೀತಿಯೆಲ್ಲ ಯೋಚನೆ ಮಾಡಿ ಈಗ ರಾಷ್ಟ್ರೀಯ ವಾಟರ್ ಮಿಷನ್, ನ್ಯಾಷನಲ್ ವಾಟರ್ ಮಿಷನ್ ಅಂತ ಸರ್ಕಾರ ಪ್ರಾರಂಭಿಸಿದೆ. ಈ ಎಲ್ಲದರಲ್ಲಿ ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಸರ್ಕಾರ ನಗರ ಪ್ರದೇಶಗಳಿಗೆ ದಿನಕ್ಕೆ 135 liters ಪರ್ ಹೆಡ್ ಪರ್ ಡೇ, ಒಬ್ಬ ಮನುಷ್ಯನಿಗೆ 135 liters ದಿನ ಕೊಡಬೇಕು ಅನ್ನೋ ಲೆಕ್ಕದಲ್ಲಿ ಅದನ್ನು ಡಿಸೈನ್ ಮಾಡಿ ಅದಕ್ಕೆ ನೀರು ಸರಬರಾಜಿಗೆ ವ್ಯವಸ್ಥೆ ಮಾಡ್ತಾರೆ. ಮತ್ತೊಂದು ಕಡೆಯಲ್ಲಿ ಸರ್ಕಾರ ದಿನದ 24 hours ನೀರು ಕೊಡಬೇಕು, 24 hours ಶುದ್ಧ ನೀರು ಕೊಡಬೇಕು ಅನ್ನೋ ಕಡೆಯೂ ಕೂಡ ಲೆಕ್ಕ ಕೆಲಸ ಮಾಡ್ತಾ ಇದೆ. ಈ ಸೆಮಿ ಅರ್ಬನ್ ಅಂತ ಹೇಳ್ತಾರೆ, ಗ್ರಾಮೀಣ ಪ್ರದೇಶ ಸಹ ಅಲ್ಲ, ನಗರ ಪ್ರದೇಶ ಸಹ ಅಲ್ಲ, ಅಂತ ಪ್ರದೇಶಗಳಿಗೆ ದಿನಕ್ಕೆ 100 liters ನೀರು ಕೊಡಬೇಕು ಅನ್ನೋದನ್ನು ನಿಯಮ ಇದೆ, ಒಂದು ಬಜೆಟ್ ಲೆಕ್ಕ ಹಾಕಿದೆ. ಗ್ರಾಮಾಂತರ ಪ್ರದೇಶದಲ್ಲಿ 80 liters ಅವರಿಗೆ ಬೇಕಾದಷ್ಟರಲ್ಲಿ ನೀರು ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ದಿನಗಳಿಗೆ ಒಬ್ಬರ ತಲೆಗೆ ಅಷ್ಟು ನೀರು ಕೊಡಬೇಕು ಅಂತಾದ್ರೆ ದಿನವಹಿ ಎಲ್ಲಿಂದ ನೀರು ಕೊಡಬೇಕು ಅಂದ್ರೆ, ನಮ್ಮಲ್ಲಿರುವ ಎಷ್ಟು ನದಿ ಇದೆ, ಎಷ್ಟು ತೊರೆ ಇದೆ, ಅದರಲ್ಲಿ ಯಾವ ರೀತಿ ನಾವು ನೀರು ಸಂಗ್ರಹಣೆ ಮಾಡಬೇಕು, ಅದನ್ನು ಸಮಗ್ರವಾಗಿ ಯೋಚನೆ ಮಾಡಿ ಅದನ್ನು ಜನರಿಗೆ ನೀರು ಕೊಡಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಒಂದು ಅಂಕಿಅಂಶ ಪ್ರಕಾರ ಇಡೀ ಜಗತ್ತಿನಲ್ಲಿ ಭಾರತ ಅಂತರ್ಜಲವನ್ನು ಕಸಿಯುವಲ್ಲಿ ಅಥವಾ ಅಂತರ್ಜಲವನ್ನು ಸೆಳೆಯುವಲ್ಲಿ ಅತಿ ಉತ್ತಮ ಸ್ಥಾನ ಅಂದ್ರೆ ಜಾಸ್ತಿ ಸ್ಥಾನದಲ್ಲಿದೆ. ಅಂದ್ರೆ ಆಲ್ಮೋಸ್ಟ್ 25% 25% ನೀರನ್ನ ನಾವೇ ಭಾರತದವರು ತಗೊಳ್ತೇವೆ ಅನ್ನೋದನ್ನು ಲೆಕ್ಕ ಹಾಕಿದ್ದಾರೆ. ಸೊ ಅಷ್ಟು ನೀರನ್ನು ನಾವು ತೆಗೆದಿರುವಾಗ ನಾವು ಯಾವ ರೀತಿ ಜಲ ಸಂರಕ್ಷಣೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಅತಿ ಶೀಘ್ರವಾಗಿ ಅಥವಾ ಬಹಳ ಪ್ರಾಮುಖ್ಯವಾಗಿ ಯೋಚನೆ ಮಾಡಬೇಕು. ಪ್ರಪಂಚದಾದ್ಯಂತ ನಮ್ಮಲ್ಲಿ ನೀರು ಎಲ್ಲಿ ಬೇಕಾದರೂ ಇದೆ. ನಮ್ಮ ದೇಹದಲ್ಲಿ ಕೂಡ ಸಾಧಾರಣ 60-70% ವಾಟರ್ ಕಂಟೆಂಟ್ ಇದೆ, ಆಮೇಲೆ ಮೂಳೆ ಕಟ್ಟಿ. ಪ್ರಪಂಚದಲ್ಲಿ 97% ನೀರಿದ್ರೆ ಕೂಡ ಅದರಲ್ಲಿ 97% ಉಪ್ಪು ನೀರು, ಆಮೇಲೆ ಬರೋದು 3% ವಾಟರ್. ಆ 3% ನೀರಲ್ಲಿ ಸ್ವಲ್ಪ ಗ್ಲೇಷಿಯರ್ ಅಥವಾ ಹಿಮಗಡ್ಡೆಯಾಗಿ ನೆಲದಡಿಯಲ್ಲಿದೆ. ಕೊನೆಗೆ ನಮಗೆ ಕುಡಿಲಿಕ್ಕೆ ನೀರು ಸಿಗುವುದು 0.25% ಆಫ್ ಟೋಟಲ್ ವಾಟರ್ ಇಡೀ ಪ್ರಪಂಚದಲ್ಲಿರುವ ನೀರು. ನಾವು ಅದನ್ನು ಮನಸ್ಸಿನಲ್ಲಿಟ್ಟರೆ ನಾವು ನೀರನ್ನು ಎಷ್ಟು ಕಷ್ಟಪಟ್ಟು ಉಳಿಸಬೇಕು, ಬೆಳೆಸಬೇಕು, ಸಂಸ್ಕರಿಸಬೇಕು, ಮತ್ತೆ ಅದನ್ನ ನಾವು ಮುಂದಿನ ಜನಾಂಗಕ್ಕೆ ಕೊಡುವಂತೆ ಆಗಬೇಕು ಅನ್ನೋದನ್ನ ಎಲ್ಲರೂ ಯೋಚನೆ ಮಾಡಿದರೆ ಮಾತ್ರ ನೀರಿನ ಒಂದು ಸಂಪೂರ್ಣವಾಗಿ ಒಂದು ಸಮಷ್ಟಿಯಿಂದ ಯೋಚನೆ ಮಾಡಲಿಕ್ಕೆ ಆಗ್ತದೆ. ಆ ದೃಷ್ಟಿಯಿಂದ ನಾವು ಒಂದೊಂದು ಹೆಜ್ಜೆಯನ್ನು ಮುಂದಿಡಬೇಕು. ಸಂಸ್ಕರಣೆ ಬಗ್ಗೆ ಮತ್ತೆ ನೀರಿನ ಮಿತ ಬಳಕೆ, ಮರುಬಳಕೆ, ಈ ಎಲ್ಲವನ್ನು ಯೋಚನೆ ಮಾಡಿಕೊಂಡು ಮಳೆ ನೀರು ಕೊಯ್ಲನ್ನು ಕೂಡ ಮಾಡಿಕೊಂಡು ಮುಂದುವರೆಸಿದ್ರೆ ಮಾತ್ರ ಸಂಸ್ಕರಣೆಗೆ ಒಂದು ಪೂರ್ಣ ಅರ್ಥ ಬರ್ತದೆ ಅಂತ. ಈಗ ಬೇರೆ ಬೇರೆ ವಿಷಯಗಳಲ್ಲಿ ನಮ್ಮ ಜ್ಞಾನವನ್ನು ಹೆಚ್ಚಿಸಬೇಕು ಅಂತ ಹೇಳ್ತೀವಿ, ಆದರೆ ಆ ಕಂಪ್ಯೂಟರ್ ಯುಗ ಅಂತ ಹೇಳ್ತೀವಿ, ಅಂತರ್ಜಾಲದ ಯುಗ ಅಂತ ಹೇಳ್ತೀವಿ, ಬೇರೆ ಬೇರೆ ತಂತ್ರಜ್ಞಾನಗಳು ಕೂಡ ಬಂದಿದ್ದಾವೆ, ಆದರೆ ಈ ಜಲ ಸಾಕ್ಷರತೆ ಎನ್ನುವಂತಹದ್ದು ಈಗಲೂ ಕೂಡ ಅಗತ್ಯ ಇದೆಯೋ, ಅದರ ಒಂದು ಉಪಯೋಗ ಆಗ್ತಾ ಇದೆಯಾ ಹೇಗೆ ಅಂತ? ಜಲ ಸಾಕ್ಷರತೆ ಅನ್ನೋದನ್ನ ನಮಗೆ ಬಹಳ ನಾವು ತುಂಬಾ ಒಂದು ಓಪನ್ ಆಗಿ ಹೇಳುದಿದ್ರೆ ನಮ್ಗೆ ಬೇಜಾರಾಗ್ತದೆ, ಜನಗಳಿಗೆ ಜನ ಸಾಕ್ಷರತೆ ಕಮ್ಮಿ ಇದೆ ಅಂತ ಹೇಳ್ತೇವೆ. ಆದ್ರೆ ಎಲ್ಲಿಂದ ಶುರು ಮಾಡಬೇಕು? ಬರೇ ಭಾಷಣ, ಬರೇ ಒಂದು 4 words ಹೇಳಿದ್ರೆ ಅಥವಾ ಟಾಕ್ ಕೊಟ್ರೆ ಅಥವಾ ಇಲ್ಲಿ ಪಿಕ್ಚರ್ ತೋರಿಸಿದ್ರೆ ಸಾಕಾಗುದಿಲ್ಲ. ಹೇಗೆ ನಾವು ಮಕ್ಕಳಿಗೆ ಎಳವೆಯಲ್ಲಿ ಅಕ್ಷರಾಭ್ಯಾಸ ಮಾಡ್ತೇವೆ, ಅಲ್ಲಿಂದ ನಮಗೆ ನೀರಿನ ಒಂದು ಮಿತವ್ಯಯ, ಮರುಬಳಕೆ, ಮಿತ ಬಳಕೆ ಬಗ್ಗೆ ಅಲ್ಲಿಗೆ ಅಕ್ಷರ ಅವರಿಗೆ ನೀರಿನ ಅಭ್ಯಾಸವನ್ನ, ಸಾಕ್ಷರತೆಯನ್ನ, ಜಲ ಸಾಕ್ಷರತೆಯನ್ನು ಕೊಡಬೇಕು. ಏನಾಗಿದೆ, ನಮ್ಗೆ ಚಿಕ್ಕಂದಿನಿಂದ ನಾವು ನೀರನ್ನ ಚೆಲ್ಲಿಕ್ಕೆ ಹೇಳಿದ್ದಾರೆ, ಹಾಲನ್ನ ಹೊಯ್ಬೇಕು, ತುಪ್ಪವನ್ನ ಉಪಯೋಗಿಸಬೇಕು, ಇದೆಲ್ಲ ಉಂಟು, ಹಾಲಿನ ಅಭಿಷೇಕ ಮಾಡಬೇಕು, ಇದೆಲ್ಲ ಇದೆ. ಆದ್ರೆ ನೀರನ್ನು ಮಾತ್ರ ಚೆಲ್ಲಬೇಕು ಎಂಬ ಒಂದು ವರ್ಡ್ ಸೇರ್ಕೊಂಡಿದೆ. ಆ ನೀರನ್ನ ಚೆಲ್ಲಬೇಕು ಎಂಬ ವರ್ಡ್ ಅನ್ನ ನಾವು ಕಿತ್ತಾಕ್ಬೇಕು. ನಮ್ಮ ನಮ್ಮ ಸಾಕ್ಷರತೆಯಲ್ಲಿ ಜಲವನ್ನ ಎಂದು ಬಿಸಾಡೋದೊಂದು ವಿಚಾರವೇ ಇಲ್ಲ. ಆ ಜಲವನ್ನ ಗಿಡಕ್ಕೆ ಹಾಕು ಅಥವಾ ಅದನ್ನ ಮರುಬಳಕೆ ಮಾಡು, ಪುನಃ ಪಾತ್ರೆ ತೊಳಿಲಿಕ್ಕೆ ಉಪಯೋಗಿಸು, ನೀರನ್ನ ಚೆಲ್ಲಬೇಡ ಅನ್ನೋದನ್ನ ಹೇಳುವಂತ ಒಂದು ಮೂಲಭೂತ ಶಿಕ್ಷಣ ನಮ್ಮಲ್ಲಿಲ್ಲ. ನಾವೊಂದು

ಆದ್ರೆ ಅಷ್ಟು ಕುಡಿಲಿಕ್ಕೆ ಆಗುದಿಲ್ಲ. ನಾವೇನ್ ಮಾಡ್ತೇವೆ, ಕೈ ಹಿಡಿತೇವೆ. ಕೈ ಹಿಡಿದಾಗ ಕೈಯನ್ನು ತೊಳಿಬೇಕು ಅಂತ ನಮಗೊಂದು ಜ್ಞಾನ ಇದೆ. ಯಾಕಂದ್ರೆ ಕೈಯಲ್ಲಿ ಧೂಳು ಇದ್ರೆ ಅದು ಬಾಯಿಗೆ ಹೋಗಬಾರ್ದು. ಮಳೆ ನೀರು ಕೂಡ ಅಷ್ಟೇ, ಮಳೆ ನೀರು ನೇರವಾಗಿ ನಿಮ್ಮ ಜಲ ನಿಮ್ಮ ಮೂಲಗಳಿಗೆ ಬಿದ್ರೆ, ಬಾವಿಗೆ ಬಿದ್ರೆ ಏನು ತೊಂದರೆ ಇಲ್ಲ. ಆದ್ರೆ ಅದು ನಿಮ್ಮ ಮಾಡಿಗೆ ಬಿದ್ದು ಅಥವಾ ನಿಮ್ಮ ಯಾವ್ದೋ ಒಂದು ತೋಡಲ್ಲಿ ಹರಿತಾ ಇದ್ದಾಗ ನೀವು ಅದನ್ನು ಎಲ್ಲಿಯಾದ್ರೂ ಜಲ ಮೂಲಕ್ಕೆ ಇಂಗಿಸ್ತೀರಿ ಅಂತ ನೀವು ಶುದ್ಧ ಮಾಡಲೇಬೇಕು. ಸಣ್ಣ ಶುದ್ಧ ಮಟ್ಟಿಗೆ ಹೆಚ್ಚು ಖರ್ಚಿಲ್ಲ ಸರ್. ಈ ಮಾರ್ಕೆಟ್ ಅಲ್ಲಿ ಏನಾಗಿದೆ, ಈಗ ಬಾಟಲ್ ನೀರು ಬಂದು ಬಾಟಲ್ ನೀರೇ ಶುದ್ಧ ಅಂತ ಅನ್ನೋ ಭಾವನೆ ಇದ್ದಾಗೆ ಈಗ ನಮ್ಗೆ ಅದಕ್ಕೊಂದು ಫಿಲ್ಟರ್ ಬೇಕು. ಫಿಲ್ಟರ್ ಮಾರ್ಕೆಟ್ ನಲ್ಲಿ ಇರಿಸೋ ಫಿಲ್ಟರೇ ಆಗಬೇಕಂತೇನಿಲ್ಲ. ನಾವೇ ಒಂದು ಸಣ್ಣ ಬಟ್ಟೆ ತಗೊಂಡು ಅಂದ್ರೆ 20 ಲೀಟರ್ದು ಬಕೆಟ್ ತಗೊಳ್ಳುವ, ಅದರಲ್ಲಿ ಜಲ್ಲಿ ಕಲ್ಲುಗಳ ಮಿಶ್ರಣಗಳನ್ನು ಹಾಕಿ ಕೆಳಗಡೆ ಸ್ವಲ್ಪ ದೊಡ್ಡ ಜಲ್ಲಿ, ಆಮೇಲೆ ಸಣ್ಣ ಜಲ್ಲಿ ಸಣ್ಣ ಜಲ್ಲಿ, ಮತ್ತೆ ಹುಯಿಗೆ, ಮತ್ತೆ ಒಂದು ನೆಟ್ಲಾನ್ ಮೆಷ್, ಮತ್ತೆ ಅದಕ್ಕೆ ಬೇಕಾದಂತ ಒಂದು ಇದ್ದಿಲು ಹಾಕಿ, ಇನ್ನೊಂದು ಲೇಯರ್ ನೆಟ್ಲಾನ್ ಮೆಷ್ ಬೇಕಾದ್ರೆ ಹಾಕಿ ಅದರಲ್ಲಿ ನೀರು ಪಾಸ್ ಮಾಡಿದ್ರೆ ಅತಿ ಶುದ್ಧವಾದ ನೀರು. ಅದರಲ್ಲಿ ಮೇನ್ ಅಂದ್ರೆ ಶುರುವಿನ ಮಳೆ ನೀರನ್ನು ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಕೊಡಬೇಕು. ಶುರುವಿನ ಫಸ್ಟ್ ರೈನ್ ಸಪರೇಟರ್ ಅಂತ ಹೇಳ್ತೇವೆ, ಅಥವಾ ಫಸ್ಟ್ ಫ್ಲಶ್ ಅಂತ ಹೇಳ್ತೇವೆ. ಪೈಪಿನ ಮಾಡಿನ ಬರುವ ಎಲ್ಲ ಮೂಲಗಳನ್ನು ಒಟ್ಟಿಗೆ ಮಾಡಿ ಕೆಳಗೆ ಬರುವ ಪೈಪ್ ಅನ್ನು ನೇರವಾಗಿ ಕೆಳಗೆ ಹೋಗ್ಲಿಕ್ಕೆ ಬಿಡಬೇಕು. ದಟ್ ಇಸ್ ಫಸ್ಟ್ ಫ್ಲಶ್. ಆ ಸೂರ್ಯನ ಮಳೆ ಹೋಗ್ಲಿಕ್ಕೆ, ಸೂರ್ಯನ ಮಳೆ ಹೋಯ್ತು ಆಮೇಲೆ ಮುಂಗಾರು ಶುರುವಾಯಿತು, ಆ ಫಸ್ಟ್ ಫ್ಲಶ್ ಬಂದ್ ಮಾಡ್ಬೇಕು. ಅದಕ್ಕೊಂದು ಕ್ಯಾಪ್, ಅದಕ್ಕೊಂದು ವಾಲ್ ಹಾಕಿ ಬಂದ್ ಮಾಡಿದಾಗ ಉಳಿದ ನೀರನ್ನು ನಾವು ನೇರವಾಗಿ ನಮ್ಮ ಬಾವಿಗೆ ಹಾಕಬಹುದು. ನಮ್ಮ ಕಚೇರಿಯಲ್ಲಿ ನಾವು ಅದನ್ನು ಕುಡಿತೇವೆ, ಟ್ಯಾಂಕಿಯಲ್ಲಿ ಶೇಖರಣೆ ಮಾಡ್ತೇವೆ, ಮಳೆಗಾಲದಲ್ಲಿ ಕುಡಿತೇವೆ, ಏನು ಸಮಸ್ಯೆ ಇಲ್ಲ. ನಮ್ಮ ಮನೆಯ ನೀರು ಹಾರ್ಟ್ ಆಫ್ ದ ಸಿಟಿಯಲ್ಲಿ ಇದ್ದೇವೆ ಸರ್. ನಾವು ಇವತ್ತಿಗೆ ಕೂಡ ನಾವು ಬಾವಿ ನೀರನ್ನು ನೇರವಾಗಿ ಯಾವುದೇ ಸಂಸ್ಕರಣ ಮಾಡದೆ ಬಿಸಿ ಮಾಡದೆ ಕುಡಿತೇವೆ. ನಮ್ಗೆ ಯಾವ ರೋಗವೂ ಬರಲಿಲ್ಲ, ಏನೂ ಆಗುವುದಿಲ್ಲ. ಅದೊಂದು ಭಾವನೆ ಜನರಿಂದ ಹೋಗ್ಬೇಕು. ಮಳೆ ನೀರು ಶುದ್ಧವಾದ ನೀರು, ಮುಂಗಾರು ಮಳೆ ನೀರು ಶುದ್ಧವಾದ ನೀರು. ನಮ್ಮಲ್ಲಿ ಸಾಧಾರಣ 3,000-4,000 mm ಮಳೆ ಬರ್ತದೆ. ನಮ್ಮ ಒಂದು 2-bedroom ಹೌಸ್, ಬರೇ 2 ಮನೆ ಬೆಡ್ರೂಮ್ ಇರುವ ಮನೆ 1,000 square feet ಕೊಡ್ತದೆ. ಆ 1,000 square feet ನಾವು 3,500 liters ನೀರು ಬೀಳುವುದನ್ನು ಇಟ್ಕೊಂಡ್ರೆ ಸಾಧಾರಣ 3,500,000 liters ನೀರು ಇಟ್ಕೊಳ್ತದೆ. ಅಷ್ಟು ಕ್ವಾಂಟಿಟಿ ನೀರು ನಮಗೆ ದೇವರು ಕೊಟ್ಟಿದ್ದಾನೆ. ಬೇಸಿಗೆಯಲ್ಲಿ ನಾವು ಟ್ಯಾಂಕರ್ಗಳಿಗೆ ಮೊರೆ ಹೋಗ್ತಾ ಇದ್ದೇವೆ, ಅದು ನಮಗೆ ನಾಚಿಕೆ ಗಿಡದ ವಿಚಾರ. ಈ ಮಳೆ ನೀರು ಇಂಗಿಸುವುದಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಬಹುದು, ಇದರಲ್ಲಿ ಏನಾದರೂ ಸಾಕಷ್ಟು ಸುಧಾರಣೆ ಆಗಿದೆಯೋ, ಮತ್ತು ಈ ಹಸಿರಿನ ಒಂದು ಪ್ರಾಮುಖ್ಯತೆ ಏನು ನೀರು ಇಂಗಿಸುವಲ್ಲಿ ಅಂತ? ಈ ಮಳೆಗಾಲ ಬಂದಾಗ ಮಳೆ ನೀರು ಹಿಡಿಯುವುದು ಒಂದು ಪ್ರಕ್ರಿಯೆ ಮಳೆಗಾಲ ಇರುವವರಿಗೆ ಮಾತ್ರ ಅಂತ ತಿಳ್ಕೊಂಡಿದ್ದಾರೆ. ಅದು ಆಕ್ಚುಲಿ ಹಾಗಲ್ಲ. ಮಳೆ ನೀರಿನ ಒಂದು ಸಂಸ್ಕರಣೆ, ಮಳೆ ನೀರಿನ ಉಪಯೋಗ ಅಂತ ಹೇಳಿದ್ಕೊಳ್ಳೆ, ಮಳೆ ಬಂದಾಗ ನಾವು ನಮ್ಮ ಬಾವಿಗೆ ಬಿಡುದು, ಬೋರ್ವೆಲ್ಗೆ ಬಿಡುದು ನಡೀತಾ ಇದೆ. ಬಾಕಿ ಟೈಮಲ್ಲಿ ನಮ್ಮ ಹರಿಯುವ ನೀರಿನ ಬಗ್ಗೆ ನಮಗೆ ಯಾರಿಗೂ ಅರಿವಿಲ್ಲ. ಹರಿಯುವ ನಮ್ಮ ಜಾಲಲ್ಲಿ ಬಿದ್ದ ನೀರನ್ನು ನಾವು ಯಾಕೆ ನೆಲಕ್ಕೆ ಬಿಡಬೇಕು? ಜಾಲಲ್ಲಿ ಬರುವ ನೀರನ್ನು ನಾವು ತೋಟಿಗೆ ಬಿಡ್ತಾ ಇದ್ದೇವೆ. ನಮ್ಮ ಮನೆಯ ಮೇಲೆ ಬಿದ್ದ ನೀರನ್ನ ನಮ್ಮ ಭೂಮಿಯೊಳಗೆ ನಾವು ಇಂಗಿಸದೆ ತೋಡಿನಲ್ಲಿ ಬಿಟ್ಟು ಎಲ್ಲೋ ದೂರಕ್ಕೆ ಕಳಿಸಿ ಮತ್ತೆ ನಮಗೆ ಟ್ಯಾಪಿಗೆ ನೀರು ದೂರದಿಂದ ಬರುವ ಹಾಗೆ ನಾವು ಖರ್ಚು ಮಾಡ್ತೇವೆ. ನೋಡಿ ಎಂತ ವಿಪರ್ಯಾಸ. ಅದೇ ನಾವು ಹೇಳುದು, ನಮ್ಮ ಮನೆಯಲ್ಲಿ ಒಂದು ಇಂಗು ಗುಂಡಿ ಮಾಡಿ. ಈಗ ಇಂಗು ಗುಂಡಿ ಮಾಡುವಾಗ ಸ್ವಲ್ಪ ಜಾಗ್ರತೆ ಇರಬೇಕು. ನಿಮ್ಮ ಸೈಟ್ ಸಣ್ಣದು, ಅಲ್ಲಿ ಟಾಯ್ಲೆಟ್ ಬಿಟ್ಟಿದೆ, ಹಾಗಾದ್ರೆ ಇಂಗು ಗುಂಡಿ ಮಾಡಬೇಡಿ. ಟಾಯ್ಲೆಟ್ ಬಿಟ್ಟಿಗೆ ಇಫೆಕ್ಟ್ ಉಂಟು. ಅಥವಾ ನೀವು ಗುಡ್ಡದಲ್ಲಿದ್ದೀರಿ, ಅಲ್ಲಿ ಇಂಗು ಗುಂಡು ಮಾಡ್ತೇನೆ ಅಂತ ಹೇಳಿದ್ರೆ ಅದೇ ಗುಡ್ಡೆ ಜರಿಯುವ ಸಾಧ್ಯತೆ ಇದೆ. ಇಂಗು ಗುಂಡಿ ಮಾಡುವಾಗ ಜಾಗ್ರತೆ ಮಾಡಬೇಕು. ಅಥವಾ ನಿಮ್ಮ ನಗರದಲ್ಲಿ ಅಲ್ಲೊಂದು ಸ್ಲಶ್ ಅಂತ ಹೇಳಿದ್ರೆ ಶೇಡಿ ಮಣ್ಣಿದೆ, ಅಲ್ಲಿ ಗುಂಡಿ ಮಾಡಿದ್ರೆ ಆ ಇಂಗು ಗುಂಡಿ ಕುಸಿಬಹುದು, ಅಂತ ಜಾಗದಲ್ಲಿ ಇಂಗು ಗುಂಡಿ ಮಾಡಬಾರ್ದು. ನಿಮ್ಮಲ್ಲಿ ಯಾವ ಕೆಲವು ವಾಟರ್ ಲಾಕ್ಡ್ ಏರಿಯಾ ಅಂತ ಹೇಳ್ತೇವೆ, ಯಾವಾಗ ನೋಡ್ರು ನೀರು ಇರ್ತದೆ, ಅಂತ ಜಾಗದಲ್ಲಿ ಮಳೆಗಾಲದಲ್ಲಿ ನೀರು ನೆಲಮಟ್ಟಕ್ಕೆ ಬಂದಿರ್ತದೆ, ಅಂತ ಜಾಗದಲ್ಲಿ ಮಾಡಿ ಪ್ರಯೋಜನ ಇಲ್ಲ. ಬಾಕಿ ಪ್ರದೇಶಗಳಲ್ಲಿ ಕಲ್ಲು ಬಂಡೆ ಇರಬಹುದು, ಅಥವಾ ನಿಮ್ಮ ಗ್ರನೈಟ್ ಸಾಯಿಲ್ ಇರಬಹುದು, ಲ್ಯಾಟ್ರೈಟಿಕ್ ಸಾಯಿಲ್ ಇರಬಹುದು, ಸಮತಟ್ಟಾದ ಪ್ರದೇಶ ಇದೆ, ನಿಮಗೆ ಬೇಕಾದಷ್ಟು ಸೈಟಲ್ಲಿ ಜಾಗ ಇದೆ, ಏನಿಲ್ಲ, ಒಂದು 3 feet ಅಗಲದ ಒಂದು ಹೊಂಡ ಮಾಡಿ, ಆಳ 10 feet ಮಾಡಿ, 20 feet ಮಾಡಿ, 100 feet ಅಡಿ ಆಳಕ್ಕೆ ಹೋಗಿ ಅಲ್ಲಿದ್ದ ನೀರನ್ನು ತೆಗಿಲಿಕ್ಕೆ ನಮಗೆ ಬರ್ತದೆ. ಒಂದು 3 feet ಅಗಲಕ್ಕೆ ಒಂದು 30 feet ಆಳಕ್ಕೆ ಗುಂಡಿ ನೀರನ್ನು ಬಿಟ್ಟರೆ ಏನು ತೊಂದರೆ ಆಗುದಿಲ್ಲ ಸರ್. ನೆಲ ಲೆವೆಲ್ ಅಲ್ಲಿದ್ದಾಗ ನೀರು ಎಳ್ಕೊಳ್ತದೆ, ಪಕ್ಕದಲ್ಲಿ ಹಸಿರು ಆಟೋಮ್ಯಾಟಿಕ್ ಬೆಳೀತದೆ. ಅದಕ್ಕೆ ನಾವು ವಾಟರ್ ಶೆಡ್ ಡೆವಲಪ್ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ಗಿಡ ನೆಟ್ಟಾಗ ಸಹಜವಾಗಿ ಎಲ್ರಿಗೂ ಗೊತ್ತುಂಟು, ಗಿಡ ನೆಟ್ಟರೆ ಒಳ್ಳೆದು, ಹಸಿರು ಬೆಳೆದು ಒಳ್ಳೆದು, ನೀರು ಶೇಖರಣೆ ಆಗ್ತದೆ. ಗುಡ್ಡಗಳಿಗೆಲ್ಲ ಎಲ್ಲಿ ನಾವು ಗುಡ್ಡದ ತಪ್ಪಲಲ್ಲಿ ಎಷ್ಟೋ ಕುಟುಂಬಗಳು ವಾಸನೆ ಮಾಡ್ತದೆ, ಅಲ್ಲಿ ಯಾಕೆ ಗುಡ್ಡ ಜರಿಯುವುದಿಲ್ಲ? ಮೇಲೆ ಫುಲ್ ಗಿಡಗಳಿದೆ, ಮರಗಳಿದೆ, ಅದು ಗುಡ್ಡ ಜರಿಯುವುದಿಲ್ಲ. ಅದು ಗುಡ್ಡ ಖಾಲಿ ಆಯ್ತು, ಜರಿಲಿಕ್ಕೆ ಶುರು ಆಗ್ತದೆ. ಅದರಿಂದ ನಮ್ಗೆ ಮಡಿಕೇರಿಯಲ್ಲಿ ನೋಡಬಹುದು, ಟೂರಿಸಂ ಬೆಳೆದ ಹಾಗೆ ನಾವು ಕಾಡನ್ನು ಬೆಳೆಸಿದ್ರೆ ಅಲ್ಲಿ ಗುಡ್ಡೆ ಜರಿತಿರಲಿಲ್ಲ. ಇರಲಿ, ಹಾಗೆ ಈ ಇಂಗು ಗುಂಡಿಯನ್ನು ಮತ್ತು ಈ ಹಸಿರನ್ನು ಒಟ್ಟೊಟ್ಟಿಗೆ ತಗೊಂಡು ಹೋದಾಗ ಮಾತ್ರ ಜಲ ಸಂಸ್ಕರಣೆಗೆ ಒಂದು ಅರ್ಥ ಬರ್ತದೆ. ಈಗ ಈ ನೀರಿನ ಮಿತ ಬಳಕೆಯ ಬಗ್ಗೆಯೂ ಕೂಡ ನಾವು ಮಾತನಾಡಬೇಕು. ಎಷ್ಟೋ ಸಾರಿ ನೀರು ಪೋಲಾಗ್ತದೆ ಎಂದು ನಾವು ಹೇಳ್ತಾ ಇರ್ತೀವಿ.